ಏಕೇನ ರೂಪಮಲಿನಾ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್. ವಾಚಾರಂಭಣಂ ವಿಕಾರೋ ನಾಮಧೇಯಂ ಲೋಹಮಣಿ ವಿದ್ಯೈವ ಸತ್ಯಂ. ಯಥಾ ಸ್ವಾಮಿ ಏಕೇನ ನಖ ನಿಗ್ರಂಥನೇನ ಸರ್ವಂ ಕಾರ್ಷ್ಣಾಯ ಸಂವಿಜ್ಞಾತಂ ಸ್ಯಾತ್. ವಾಚಾರಂಭಣಂ ವಿಕಾರೋ ನಾಮಧೇಯಂ ಕೃಷ್ಣಾಯ ಸವಿದ್ಯೈವ ಸತ್ಯಂ. ಏವಂ ಸೌಮ್ಯ ಸಹಾದೇಶೋ ಭವತಿ. ಅದು ಹೇಗೆ ಅಂದರೆ, ಲೋಕದಲ್ಲಿ ಮೂರು ದೃಷ್ಟಾಂತ ಕೊಟ್ಟರು, ಮೂರಲ್ಲ ಆರು ದೃಷ್ಟಾಂತಗಳು. ಆ ಆರು ದೃಷ್ಟಾಂತಗಳಲ್ಲಿ ಲೋಕದಲ್ಲಿ ನಮಗೆ ಎರಡು ಸಂಗತಿಗಳಿವೆ. ಒಂದು ಪದಾರ್ಥ ವಸ್ತು, ನಮ್ಮ ಕಣ್ಣು ಮುಂದಿರತಕ್ಕಂಥ ವಸ್ತು, ಮತ್ತು ಅದಕ್ಕೆ ಒಂದು ಹೆಸರು. ಎರಡು ಸಂಗತಿಗಳಿವೆ ಲೋಕದಲ್ಲಿ. ಇದನ್ನು ನಾಮರೂಪಾತ್ಮಕ ಪ್ರಪಂಚ ಅಂತಾರೆ, ನೇಮ್ ಅಂಡ್ ಫಾರ್ಮ್ ಅಂತ. ಅದೇ ನಾಮರೂಪಾತ್ಮಕ ಪ್ರಪಂಚ. ಎರಡೇ ಸಂಗತಿಗಳಿರುವುದು, ಒಂದು ವಸ್ತು, ಅದಕ್ಕೊಂದು ಹೆಸರು, ಶಬ್ದ ಮತ್ತು ಅರ್ಥ. ಶಬ್ದ ಅರ್ಥ, ಆ ಶಬ್ದದ ಮೂಲಕ ಒಂದು ದೃಷ್ಟಾಂತ, ಅರ್ಥದ ಮೂಲಕ ಒಂದು ದೃಷ್ಟಾಂತ. ಹೀಗೆ ಒಂದೊಂದು ದೃಷ್ಟಾಂತವನ್ನು ಎರಡೆರಡು ವಿಭಾಗ ಮಾಡಿಕೊಂಡು ಮೂರು ದೃಷ್ಟಾಂತಗಳನ್ನು ಕೊಟ್ಟರು. ಮೊದಲನೆಯದಾಗಿ ನಮಗೆ ಲೋಕದಲ್ಲಿ ಚಿರಪರಿಚಿತವಾಗಿರತಕ್ಕಂಥ ಮಣ್ಣು. ಮಣ್ಣಿನ ಮಕ್ಕಳು ಅಂತೇವೆ ನಾವು. ನಮಗೆ ನಮ್ಮ ದೇಹ ಮಣ್ಣಿನಿಂದ ನಿರ್ಮಾಣ, ನಾವು ಬದುಕುವುದು ಮಣ್ಣಿನಲ್ಲೇ. ಇಡೀ ಭೂಮಿಯೇ ಮಣ್ಣಿನ ಒಂದು ವಿಕಾರ. ನಾವು ಉಣ್ಣುವ ಅನ್ನ ಮಂದಿ ಮಣ್ಣಿನ ವಿಕಾರ. ಹಾಗಾಗಿ ದೃಷ್ಟಾಂತ ಕೊಡುವಾಗ ಒಂದು ಮಣ್ಣಿನ ಮುದ್ದೆ ಇದೇನಪ್ಪ ಅಂತ ತೋರಿಸಿದೆ. ಇದು ಪ್ರಾಕ್ಟಿಕಲ್, ಇದೇನಪ್ಪ ಇದು, ಇದು ಮುದಪಿಂಡ, ಇದು ಮಣ್ಣಿನ ಮುದ್ದೆ. ಈ ಒಂದು ಮಣ್ಣಿನ ಮುದ್ದೆಯನ್ನು ನಿನಗೆ ತೋರಿಸಿಬಿಟ್ರೆ ಯಥಾ ಸೌಮ್ಯ ಏಕೇನ ಮುದಪಿಂಡ, ಒಂದು ಮಣ್ಣಿನ ಮುದ್ದೆಯನ್ನು ತೋರಿಸಿದರೆ ಆಮೇಲೆ ಪ್ರತಿಯೊಂದು ಇನ್ನೊಂದು ಕಡೆ ಹೋಗಿ ಅಲ್ಲಿ ಒಂದು ಮಣ್ಣಿನ ದಾಟಲಿ ಇದೇನು ಅಂತ ಕೇಳೋದಿಲ್ಲ ನೀವು. ಓ ನೋಡಿದ್ದೇನೆ ಗೊತ್ತು ಮಣ್ಣು. ಯಥಾ ಏಕೇನ ಮುದಪಿಂಡೇನ ಸರ್ವಂ ಮೃನ್ಮಯಂ ವಿಜ್ಞಾತಂ ಸ್ಯಾತ್. ಒಂದು ಬಾರಿ ಮಣ್ಣು ಅನ್ನೋದು ಗುರುತಾಗ್ಬಿಟ್ರೆ ಆ ಮಣ್ಣಿನಿಂದ ರೂಪಾಂತರಗೊಂಡ ಎಲ್ಲ ವಸ್ತು ಗೊತ್ತಾಗುತ್ತೆ. ಇದು ಮಡಕೆ, ಓ ಇದು ಮಣ್ಣಿನಿಂದ ಮಾಡಿದ್ವಿ. ಇನ್ನೊಂದು ಪಾತ್ರೆ, ಒಂದು ವಿಗ್ರಹ, ಗಣಪತಿ ವಿಗ್ರಹ, ಓ ಇದು ಮಣ್ಣಿನಿಂದ ಮಾಡಿದ್ವಿ. ಈ ಮಣ್ಣಿನಿಂದ ಏನೇನು ಮಾಡಿದರೂ ಕೂಡ ಒಮ್ಮೆ ಮಣ್ಣು ಏನು ಅಂತ ಪರಿಚಯ ಆಗ್ಬಿಟ್ರೆ ಮಣ್ಣಿನಿಂದ ಆದಂತಹ ಸಮಸ್ತ ವಸ್ತುಗಳನ್ನು ನೀನು ಗುರುತಿಸಿಕೊಳ್ತೀಯ. ಮೃತ್ಪಿಂಡವು ಮೃನ್ಮಯ, ಮಣ್ಣಿನಿಂದ ಆದ ಒಂದು ಮುಂಡೆ. ಅದನ್ನಾದಮೇಲೆ ಯಾವ ಆಕಾರದಲ್ಲಿದ್ದರೂ ಮಣ್ಣು ಅಂತ ಗುರುತಿಸಲಿಕ್ಕೆ ಬರುತ್ತೆ. ಇದು ಪ್ರಾಕ್ಟಿಕಲ್. ಮಣ್ಣಿನ ಒಂದು ಮುದ್ದೆಯನ್ನು ತೋರಿಸಿ ಇದನ್ನು ನೋಡಿಬಿಟ್ರೆ ಮತ್ತೆ ಮಣ್ಣಿನಿಂದ ಆದ ಯಾವ ವಸ್ತು ಗುರುತಾಗುತ್ತಲ್ಲ. ಹಾಗೆ ಮೃತ್ಪಿಂಡ ಹಾಗೂ ಹಾಗೆ ಚಿತ್ಪಿಂಡ, ಮಣ್ಣಿನ ಮೃಣ್ಮಯ ಹಾಗೂ ಹಾಗೆ ಚಿನ್ಮಯ. ನಿನಗೆ ಮೊದಲನೇ ಮೃತ್ಯನದ್ದು ಗೊತ್ತಿದೆ, ಚಿತ್ತಿನದ್ದು ಗೊತ್ತಿಲ್ಲ. ಒಂದು ಚಿತ್ತ ಪರಿಚಯ ಆದರೆ ಎಲ್ಲಾ ಚಿತ್ತುಗಳು ಹಾಗೆ ನಮ್ಗೆ ಗೊತ್ತಿರೋ ಚಿತ್ತು ಅಂದ್ರೆ ಕಾಗದದಲ್ಲಿ ಪೆನ್ನಿನಿಂದ ಮಾಡಿದ ಚಿತ್ತು ಮಾತ್ರ. ಚಿತ್ತು ಅಂದ್ರೆ ಜ್ಞಾನ. ಮಣ್ಣಿನಿಂದ ಮೃತ್ಯು ಪಿಂಡ, ಒಂದು ಮಣ್ಣಿನ ಉಂಡೆಯನ್ನು ನೋಡಿದರೆ ಅದು ಮಣ್ಣಿನ ವಿಕಾರವೇ. ಸರ್ವ ಮೃಣ್ಮಯಂ. ಇವತ್ತು ಸಂಸ್ಕೃತದಲ್ಲಿ ಮೃಣ್ಮಯ ಅಂತ ಹೇಳ್ತಾರೆ. ನಾ ಟಾಟಾ ಟಾಟಾಣ ಮೃಣ್ಮಯ ಅಂತ ವ್ಯಾಕರಣ ಪ್ರಕಾರ ಹಾಗೆ ರೂಪ ಆಗುವುದು ನಿಜ. ಆದ್ರೆ ವೇದದಲ್ಲಿ ಹಾಗೆ ಶಬ್ದ ಇಲ್ಲ. ಮೃಣ್ಮಯ ಅಂತ ಟಾಟಾ ಟಾಟಾಣ ಹಣ ಅಲ್ಲ. ಈಗ ಪ್ರಿಂಟ್ ಆದ ಪುಸ್ತಕಗಳಲ್ಲಿ ಮೃಣ್ಮಯ ಅಂತ ಪ್ರಿಂಟ್ ಬರೀತಾರೆ. ಆದ್ರೆ ಹಳೆಯ ವೇದದ ಪುಸ್ತಕಗಳಲ್ಲಿ ಅಂತ ಮೃಣ್ಮಯ, ಮೃಣ್ ಮೃಣ ಅಲ್ಲ, ಮೃಣ್ಮಯ. ಆಮೇಲೆ ಈ ವ್ಯಾಕರಣದಿಂದ ರೂಪಾಂತರ ಆಗುತ್ತೆ. ವ್ಯಾಕರಣದಲ್ಲಿ ರೇಪ ಬಂದ ಮೇಲೆ ರೇಪ ಅಥವಾ ಋಕಾರ ಬಂದಾಗ ಅಣ್ಣತ್ವ ಬರ್ತದೆ ಅಂತ ನಿಯಮ ಬಂದ ಮೇಲೆ ಅದನ್ನು ಮರಣಮಯ ಅಂತ ಮಾಡಿಕೊಂಡು. ಸಾಮಾನ್ಯ ಅನೇಕ ಶಬ್ದಗಳಿಗೆ ಈ ನಿಯಮಕ್ಕೆ ವಿರುದ್ಧವಾದ ಶಬ್ದಗಳು ಪ್ರಾಚೀನ ಸಂಸ್ಕೃತದಲ್ಲಿ ಇವೆ. ಒಂದು ಮರಣಮಯ, ಇನ್ನೊಂದು ಸುಷುಮ್ನಾ ನಾಡಿ. ವ್ಯಾಕರಣ ಪ್ರಕಾರ ಸುಷುಮ್ನಾ ನಾಡಿ ಅಂತ ಆಗಬೇಕು. ನಾ ಬರ್ತದೆ, ನಾ ಆಗೋದಿಲ್ಲ. ಆದ್ರೆ ಯಾರು ಸುಷುಮ್ನಾ ನಾಡಿ ಅಂತ ಹೇಳೋದಿಲ್ಲ, ಸುಷುಮ್ನಾ ನಾಡಿ ಅಂತ ಹೇಳೋದು. ಇದೆಲ್ಲ ವ್ಯಾಕರಣದ ನಿಯಮವನ್ನು ಮೀರಿ ಪ್ರಾಚೀನ ಸಂಸ್ಕೃತದಲ್ಲಿದ್ದ ಶಬ್ದಗಳು. ಹಾಗೆ ಇಲ್ಲಿ ವೇದದ ಪುಸ್ತಕಗಳಲ್ಲಿ ಮತ್ತು ಆಚಾರ್ಯರ ಸರ್ವ ಮೂಲ ಗ್ರಂಥವನ್ನ ಋಷಿಕೇಶ ತೀರ್ಥ ಬರೆದಿಟ್ಟ ಪುಸ್ತಕದಲ್ಲಿ ಎಲ್ಲ ಇದು ಮೃಣ್ಮಯ. ಮೃಣ್ಮಯ ಅಲ್ಲ. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಎಲ್ಲರಿಗೂ ಅರ್ಥವಾಗುವ ಒಂದು ಸರಳವಾದ ದೃಷ್ಟಾಂತ ಇದು. ಉಪನಿಷತ್ತಿನ ವೈಶಿಷ್ಟ್ಯಗಳಲ್ಲಿ ಬರುತ್ತೆ. ಭಗವಂತನನ್ನು ಹೇಳಬೇಕಾದ್ರೆ ಒಂದು ಭೂಮಿಯ ದೃಷ್ಟಾಂತ ತಗೊಂಡು ಈ ಒಂದು ಮಣ್ಣಿನ ಮುದ್ದೆಯನ್ನು ನೋಡಿದರೆ ಆಮೇಲೆ ಮಣ್ಣಿನ ಮುದ್ದೆಯಿಂದ ಮಾಡಿದ ಯಾವುದೇ ವಸ್ತುವನ್ನು ತೋರಿಸಿದ್ದು ಮಣ್ಣಿನದ್ದು ಅಂತ ಗೊತ್ತಾಗುತ್ತಲ್ಲ. ಹಾಗೆ ಒಂದು ಚಿತ್ಪಿಂಡ ಮತ್ತೆ ಜೀವ ಸಂಪೂರ್ಣ ಪ್ರೇಮ. ಇಲ್ಲಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಒಂದು ಮಣ್ಣು ಅದನ್ನು ನೋಡಿದ ಮೇಲೆ ಇನ್ನೊಂದು ಮಣ್ಣಿನಿಂದ ಅದು ವಸ್ತುವನ್ನು ನೋಡಿದ್ರು ಮಣ್ಣಿನದ್ದು ಅಂತ ಗೊತ್ತಾಗುತ್ತೆ. ಆದ್ರೆ ಅದೇ ಇದು ಅಲ್ಲ, ಆ ಮಣ್ಣು ಬೇರೆ ಈ ಮಣ್ಣು ಬೇರೆ. ವ್ಯಾರಿಯಸ್ ಡಿಫರೆನ್ಸ್ ಈ ದೃಷ್ಟಾಂತವೇ ಸ್ಪಷ್ಟವಾಗಿ ಭೇದವನ್ನು ಹೇಳುತ್ತೆ. ಒಂದು ಮಣ್ಣಿನ ಮುದ್ದೆಯನ್ನು ನೋಡಿ ಇದು ಮಣ್ಣು ಅಂತ ಗೊತ್ತಾಯಿತು. ಆದರೆ ಇನ್ನೊಂದು ಮಣ್ಣಿನ ಮುದ್ದೆಯನ್ನು ಮಾಡಿದ ಪ್ರತಿಮೆ, ಬೊಂಬೆ, ತಂಬಿಗೆ, ಪಾತ್ರೆ ಏನೇ ಇರಲಿ ಅದು ಮಣ್ಣಿನ. ಹಾಗೆ ಒಂದು ಜ್ಞಾನಾನಂದಮಯವಾದ ಪಿಂಡ, ಪರಿಪೂರ್ಣ ಜ್ಞಾನಾನಂದ ಸ್ವರೂಪನಾದ ಭಗವಂತನ ಬಂದ್ಬಿಟ್ರೆ ಕಿಂಚಿತ್ ಕಿಂಚಿತ್ ಜ್ಞಾನಾನಂದ ಸ್ವರೂಪ ಅದು ಎಲ್ಲ ಜೀವನ ಪರಿಚಯವಾಗಿ ಆಗ್ಬಿಡುತ್ತೆ. ಅವಾಗ ಏನ್ ಪರಿಚಯ ಆಗುತ್ತೆ? ಅದು ಮಹಾ ಜ್ಞಾನಾನಂದ ಸ್ವರೂಪ, ಇದು ಅಲ್ಪಜ್ಞಾನ ಅಲ್ಪಾನಂದ ಸ್ವರೂಪ. ಆದ್ರೆ ಇದು ಜ್ಞಾನಾನಂದ ಸ್ವರೂಪ, ಇದು ಒಂದು ಮಣ್ಣಿನ ಚಿತ್ ಪಿಂಡ ಇದೆ. ಆದ್ರೆ ಅದು ದೊಡ್ಡ ಚಿತ್ರ, ಇದು ಸಣ್ಣ ಚಿತ್ರ ಹೊರತು ಅದೇ ಇದಲ್ಲ. ದೃಷ್ಟಾಂತದಲ್ಲಿ ಎಷ್ಟು ಸ್ಪಷ್ಟವಾದ ಭೇದ ಇದೆ ನೋಡಿ. ಇದು ಇದರಿಂದ ಭೇದವನ್ನ ಅರ್ಥ ಮಾಡ್ಬೋದು. ಎಲ್ಲ ಮಣ್ಣು ಎಲ್ಲ ಪದಾರ್ಥ ಮಣ್ಣೆ ಅಲ್ವಾ, ಹಾಗೆ ಎಲ್ಲವೂ ಭಗವಂತನೇ ಅಂತ ಅರ್ಥ ಮಾಡಿ. ಹಾಗಿಲ್ಲ, ಇಲ್ಲಿ ಒಂದು ಮಣ್ಣಿನ ವಿಗ್ರಹವನ್ನು ಕಂಡಾಗ ಯುವಕರಿಗೆ ಒಂದು ಗಣಪತಿ ಬೊಂಬೆ ತೋರಿಸಿದ್ರೆ ಮಣ್ಣಿನ ಮಾಡಬೇಕು, ಅದೆಲ್ಲ ಗಣಪತಿ ವಿಗ್ರಹ ನೋಡಿ ಮಣ್ಣಿನ ಮಾಡಿ. ಇದು ಹೇಗೋ ಹಾಗೆ ಒಂದು ಚಿನ್ಮಯವನ್ನು ಗುರುತಿಸಿದಾಗ, ಇದು ಒಂದು ಮರಣಮಯ, ಒಂದು ಚಿನ್ಮಯವಾಗಿರತಕ್ಕಂತಹ ಭಗವಂತನ ಪರಿಚಯ ಆಯಿತು ಅಂತಂದ್ರೆ ಅಲ್ಲಿ ತನಕ ಬಹಳ ತಮಾಷೆ ವಿಷಯ. ಜೀವ ಅಂದ್ರೆ ಏನು ಅಂತ ಅರ್ಥ ಆಗುವುದೇ ಇಲ್ಲ ನೋಡಿ ನಮಗೆ. ನಾವು ಅಂದ್ರೆ ಏನು ಅಂತ ಅರ್ಥ ಆಗುವುದಿಲ್ಲ. ಜೀವ ಅಂದ್ರೆ ಜ್ಞಾನಾನಂದ ಸ್ವಭಾವ ಅಂದ್ರೆ ಏನು ನಮಗೆ? ಮಣ್ಣು ಮಣ್ಣಿನಿಂದ ಆದದ್ದು ಗೊತ್ತಿದೆ, ಚಿತ್ತಿನಿಂದ ಅದು ಗೊತ್ತಿಲ್ಲ. ಜ್ಞಾನಾನಂದ ಸ್ವರೂಪ ಜೀವ ಅಂತಂದ್ರೆ ವಿ ಕೆನಾಟ್ ಕನ್ಸೀವ್ ಇಟ್ ಇಟ್ ಆಲ್, ಅದು ಅರ್ಥವೇ ಆಗುವುದಿಲ್ಲ. ಜ್ಞಾನಾನಂದ ಸ್ವರೂಪ ಅದಕ್ಕೊಂದು ಆಕಾರ, ಜ್ಞಾನಕ್ಕೆ ಆನಂದಕ್ಕೆ ಆಕಾರ ಅಂದ್ರೆ ಒಂದು ಅರ್ಥ ಆಗುವುದಿಲ್ಲ. ಅದು ನಿನಗೆ ಅರ್ಥ ಆಗ್ಬೇಕಾಗಿದ್ದರೆ ಮೂಲ ಜ್ಞಾನಾನಂದ ಸ್ವರೂಪ ತಿಳ್ಕೊಂಡ್ರೆ ಇವೆಲ್ಲ ಅದರಂತೆ ತುಣುಕುಗಳು, ಸೂಕ್ಷ್ಮ ಸಣ್ಣ ಸಣ್ಣ ಸಣ್ಣ ಸಣ್ಣ ಫ್ರಾಕ್ಷನ್ಗಳು ಅನ್ನೋದು ಅರ್ಥ ಆಗತ್ತೆ. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾನಂ ಸ್ಯಾತ್. ಒಂದು ಮಣ್ಣಿನ ಬೊಂಬೆಯನ್ನು ನೋಡಿದರೆ ಅದರಿಂದ ಮತ್ತೆ ಮಣ್ಣಿನ ವಿಚಾರ ಎಲ್ಲವನ್ನು ಗುರುತಿಸುವುದು. ಯಾಕೆಂದರೆ ಇದು ದೃಷ್ಟಾಂತ, ಅಭೇದ ಅಲ್ಲ, ಸಾದೃಶ್ಯ. ಎಷ್ಟು ಸ್ಪಷ್ಟವಾಗಿದೆ, ಒಂದು ಗೊತ್ತಾದರೆ ಅದಕ್ಕೆ ಸದೃಶವಾದ ಇನ್ನೊಂದನ್ನು ತಿಳ್ಕೊಳ್ಳೋದು ಬಹಳ ಸುಲಭ. ಹಾಗೆ ನಿನಗೆ ಭಗವಂತನ ಪರಿಚಯ ಆಯಿತು, ಅವನು ಜ್ಞಾನಾನಂದ ಸ್ವರೂಪ ಆದರೆ ಮತ್ತೆ ನೀನು ಜ್ಞಾನಾನಂದ ಸ್ವರೂಪ ಅಂತ ಪರಿಚಯ ಆಗೋದಕ್ಕೆ ಕಷ್ಟ ಆಗುವುದಿಲ್ಲ. ಯಥಾ ಏಕೇನ ಮೃತ್ಪಿಂಡೇನ ವಿಜ್ಞಾನೇನ ಸರ್ವಂ ಮೃಣ್ಮಯ ವಿಜ್ಞಾನಂ ಸ್ಯಾತ್. ಹಾಗೆ ಒಂದು ಮಣ್ಣಿನ ಮುದ್ದೆಯನ್ನು ನೋಡಿದರೆ ಎಲ್ಲಾ ಮಣ್ಣಿನ ವಿಚಾರಗಳು ಗೊತ್ತಾಗುತ್ತಲ್ಲ, ಹಾಗೆ ಒಂದು ಜ್ಞಾನಾನಂದಮಯ ಸ್ವರೂಪನಾದ ಮುಖ್ಯವಾದ ಭಗವಂತನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲಾ ಜೀವರು ಜ್ಞಾನಾನಂದ ಸ್ವರೂಪ ಅನ್ನೋದು ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಅದು ಮತ್ತೆ ಕಷ್ಟ ಇಲ್ಲ. ಅಂದ್ರೆ ನಮಗೆ ನಮ್ಮ ಅರಿವು ಬರಬೇಕಾದ್ರೆ ಕೂಡ ಭಗವಂತನ ಅರಿವನ್ನ ಮೂಲಕ ನಮ್ಮನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅದಂತೆ ನಮ್ಮಲ್ಲಿ ಇದನ್ನೆಲ್ಲ ನಾವು ಗಮನಿಸಿದ್ರೆ ಬಹಳ ರೋಚಕವಾದ ಸಂಗತಿಗಳು. ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಬೇಕಾಗಿದ್ದರೆ ಜೀವ ಸಾಕ್ಷಾತ್ಕಾರ ಮತ್ತು ಸೆಲ್ಫ್ ರಿಯಲೈಸೇಷನ್ ಆಗ್ತದೆ. ಹಾಗಾದ್ರೆ ತನ್ನನ್ನು ತಿಳ್ಕೊಂಡು ಪರಮಾತ್ಮ ತಿಳ್ಕೊಳ್ಳು, ಇವತ್ತಿಗೆ ಪರಮಾತ್ಮ ತಿಳ್ಕೊಂಡು ತಾ ತಿಳಿತಾನೆ, ಇದು ವಿಪರೀತ ಆಯ್ತಲ್ಲ. ತಪ್ಪೇ ಪರಮಾತ್ಮ ತಿಳ್ಕೊಳ್ಳದೆ ನಮ್ಮ ತಿಳುವಳಿಕೆ ಬರುವುದಿಲ್ಲ, ನಮ್ಮ ತಿಳ್ಕೊಳ್ಳದೆ ಪರಮಾತ್ಮ ತಿಳಿಯುವುದಿಲ್ಲ. ಇದು ಅನ್ಯೋನ್ಯ ಆಯ್ತು. ಪರಿಷತ್ಕಾರ ಹೇಳ್ತಾರೆ, ಪರಮಾತ್ಮ ತಿಳ್ಕೊಂಡ್ರೆ ನೀನೇನು ಅನ್ನೋದು ಗೊತ್ತಾಗುತ್ತೆ, ನಾನೇನು ಗೊತ್ತಾಗದೆ ಪರಮಾತ್ಮ ಏನೋ ಗೊತ್ತಾಗುತ್ತೆ. ಈಗ ಯಾವ್ದು ಬಂದು ತಿಳ್ಕೊಳ್ಬೇಕು ನೋಡ್ಕೊಂತಾರೆ ಮತ್ತೀಗ. ಅದಕ್ಕೇನೆ ನಮ್ಮ ಶಾಸ್ತ್ರಕಾರರು ಉಪಾಸನೆ ಏನಿದೆ, ಇದು ಬಹಳ ರೋಚಕವಾದ ಸಂಗತಿಗಳು. ಶಾಸ್ತ್ರದಲ್ಲಿ ಆತ್ಮದ ಸಾಕ್ಷಾತ್ಕಾರಕ್ಕೆ, ಜೀವದ ಸಾಕ್ಷಾತ್ಕಾರಕ್ಕೆ ಜೀವದ ಉಪಾಸನೆ ಇಲ್ಲ, ಪರಮಾತ್ಮನ ಉಪಾಸನೆ. ಪರಮಾತ್ಮನನ್ನು ಉಪಾಸನೆ ಮಾಡುವುದು ತಿಳ್ಕೊ, ಆವಾಗ ನಿನ್ನ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಸೆಲ್ಫ್ ರಿಯಲೈಸೇಷನ್ಗೆ ಬೇರೆ ಸಾಧನೆ ಇಲ್ಲ. ಪರಮಾತ್ಮನ ಉಪಾಸನೆ ಎಂದರೆ ಪರಮಾತ್ಮನ ತಿಳ್ಕೊಳ್ಳುವ ಮೂಲಕವೇ ಪರಮಾತ್ಮ ಜ್ಞಾನಾನಂದಮಯ, ಅವನ ಕೊಟ್ಟೆ ನಿಮ್ಮನಾದ ನಾನು ಜ್ಞಾನಾನಂದಮಯ ಅಂತ ಸಾಕ್ಷಾತ್ಕಾರ. ಇದು ಒಂದಕ್ಕೊಂದು ಈಗ ಆ ಶಾಸ್ತ್ರದ ಉಪಾಸನೆ ವಿಧಾನದ ಹಿನ್ನೆಲೆ ಈ ಮಂತ್ರದಲ್ಲಿ ಇದನ್ನೆಲ್ಲ ಗಮನಿಸಿದರೆ ಬಹಳ ರೋಚಕವಾದಂತಹ ಒಂದು ಪ್ರಕ್ರಿಯೆ. ಹೀಗೆ ಒಂದು ಭಗವಂತನ ಅನಂತವಾದ ಜ್ಞಾನಾನಂದಮಯವಾದ ಸ್ವರೂಪವನ್ನು ಗ್ರಹಿಸಿಬಿಟ್ರೆ ನಾವೆಲ್ಲ ಅದು ತುಣುಕು, ಜ್ಞಾನಾನಂದದ ತುಣುಕುಗಳು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲ ಅಲ್ಲಿ ತನಕ ಜ್ಞಾನಾನಂದ ಸ್ವರೂಪವಾದಂತಹ ಆತ್ಮ ಅದಕ್ಕೆ ಕರ್ಜನಾದರೂ ಏನಂತೆ ಅರ್ಥ ಆಗುದಿಲ್ಲ. ಮೊದಲು ಭಗವಂತ ಜ್ಞಾನಾನಂದ ಸ್ವರೂಪ, ಅವನಿಗೆ ಕರಚರಣಾದಿಗಳಿದೆ, ಅದನ್ನ ನಾವು ನೋಡಿದ್ದೇವೆ. ಎಲ್ಲಿ? ಅವತಾರ ರೂಪಗಳಲ್ಲಿ. ಅವತಾರ ರೂಪಗಳಲ್ಲಿ ಮನುಷ್ಯರು ನೋಡಿದ್ದಾರೆ ಭಗವಂತ. ನಾವು ಎಲ್ಲ ನೋಡಿದ್ದೇವೆ. ನಾವು ಆವಾಗ ಇದ್ದಿದ್ದು ನಾವು ನೋಡಿದ್ದೇವೆ. ಆದರೆ ಅದು ಜ್ಞಾನಾನಂದಮಯ ಪಂಡಿತರಿಂದ ಮಾಡಿದ್ದಲ್ಲ. ಅದು ಜ್ಞಾನಾನಂದಮಯವಾದ ಕರಚರಣಾದಿಗಳ ಅರಿವು ಬಂದಾಗ ಜೀವ ಜ್ಞಾನಾನಂದಮಯ ಕರಚರಣಾದಿಗಳಿರತಕ್ಕಂತಹ ಅವರಿಗೆ ಸ್ವರೂಪ ಇದೆ. ಅವರಿಗೂ ಕೈ ಕಾಲು ಮನಸ್ಸು ಎಲ್ಲ ಇದೆ. ಆದರೆ ಅದು ಜ್ಞಾನಾನಂದಮಯ ಪಂಡಿತರಿಂದ ಮಾಡಿದ್ದ. ಮಣ್ಣಿನಿಂದ ಮಾಡಿದಂತಹ ಈ ಶರೀರದ ಒಳಗೆ ಅವನು ಇರೋದಕ್ಕೆ ಅವನು ಮಣ್ಣಿನಿಂದ ಮಾಡಿದ್ದಾರೆ. ಯಾಕಂದ್ರೆ ಅವನು ಇಲ್ಲಿ ಬಂದು ಕೂತದ್ದು. ಅವನಿಗೆ ಮನೆ ಮಣ್ಣಿನಿಂದ ಕಟ್ಟಿದ್ದು, ಅವರು ಮಣ್ಣಲ್ಲ. ಮಣ್ಣಿನಿಂದ ಕಟ್ಟಿದ ಮನೆಯಲ್ಲಿ ವಾಸವಾಗಿದ್ದಾರೆ ಪುನರ್. ಹೀಗೆ ಮೊದಲು ಆ ಜ್ಞಾನಾನಂದಮಯವನ್ನು ತಿಳ್ಕೊಂಡು ತಿಳಿದಾಗ ನೀನು ಏನು ಅನ್ನೋದು ನಿನಗೆ ಗೊತ್ತಾಗ. ನೀನು ಜೀವನವು ಜ್ಞಾನಾನಂದ ಸ್ವರೂಪ ಅನ್ನೋದು ತಿಳಿಯುತ್ತೆ. ಅಲ್ಲಪ್ಪ, ನೀವು ಎಲ್ಲ ಜೀವರು ಜ್ಞಾನಾನಂದ ಸ್ವರೂಪರು ತೊಕ್ಕೋದಿಲ್ಲವಲ್ಲ. ಮತ್ತೆ ಪರಮಾತ್ಮನ್ನು ತಿಳಿದರೆ ಜ್ಞಾನಾನಂದ ಸ್ವರೂಪ ಅಂತ ತಿಳಿಯುತ್ತೆ. ಅದೇನು ತಮಾಷೆ? ಜ್ಞಾನಾನಂದ ಸ್ವರೂಪರಾದವರು ಇದ್ದಾರೆ. ಜೀವ ಸ್ವರೂಪ ಜ್ಞಾನಾನಂದಾಗಿರ್ಬೇಕಾಗಿಲ್ಲ. ಅಜ್ಞಾನ ದುಃಖ ಸ್ವರೂಪ ತಾಮಸ ಜೀವರು ಇದ್ದಾರೆ. ಅವರಿಗೆ ಹಾಗೆ ಜ್ಞಾನಾನಂದ, ಅವ್ರಿಗೆ ಪರಮಾತ್ಮ. ಈಗ ಇಲ್ಲಿ ಏನಿರೋದು, ಯಾರಿಗೆ ಪರಮಾತ್ಮನ ಜ್ಞಾನಾನಂದ ಸ್ವರೂಪದ ಅರಿವು ಬಂತೋ ಅವರಿಗೆ ತನ್ನ ಸ್ವರೂಪದ ಅರಿವು ಬರುತ್ತೆ. ಯಾರು ಸಾತ್ವಿಕರಲ್ಲವೋ ಅವರಿಗೆ ಪರಮಾತ್ಮನ ಜ್ಞಾನಾನಂದ ಸ್ವರೂಪದ ಅರಿವೇ ಬರೋದಿಲ್ಲ. ಅದರಿಂದ ಸೆಲ್ಫ್ ರಿಯಲೈಸೇಷನ್ ಆಗಿ ಯಾವ ಸಾಧ್ಯ? ಯಾರಿಗೆ ಪರಮಾತ್ಮ ಅರಿವು ಬಂತೋ ಅವರು ಅವರಿಗೆ ಸ್ವರೂಪ ಜ್ಞಾನಾನಂದ ಸ್ವರೂಪ ಆಗುತ್ತದೆ. ಅದರಿಂದ ಇದು ಗೊತ್ತಲವೇ ಇಲ್ಲ. ಬಹಳ ಪರ್ಫೆಕ್ಟ್ ಆದ ಎಕ್ಸಾಂಪಲ್. ಯಥಾ ಏಕೇನ ಮೃತ ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಅದನ್ನೇ ಮತ್ತೆ ರೂಪಾತ್ಮಕ ಪ್ರಪಂಚದಿಂದ ನಾಮಾತ್ಮಕ ಪ್ರಪಂಚಕ್ಕೆ ಇದಕ್ಕೆ ಏನಿರುತ್ತೆ? ಒಬ್ಬ ಇದು ಮಣ್ಣು, ಅಲ್ಲಿ ತಗೊಂಡ್ಬಿಟ್ಟ ಶಬ್ದ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಗೆ ಏವ ಸತ್ಯಂ. ವಾಚಾರಂಭಣಂ ವಿಕಾರ ಯಥಾ ಯಥಾ ವಾಚಾರಂಭಣಂ ವಿಕಾರ ನಾಮಧೇಯಂ ಮೃತ್ತಿಗೆ ಏವ ಸತ್ಯಂ. ಇದಕ್ಕೆ ಏನು ಹೆಸರು? ಮಣ್ಣು. ಮಣ್ಣು ಅಂತ ನಮ್ಮದು ಕನ್ನಡದಲ್ಲಿ, ಒಂದೊಂದು ಭಾಷೆಯಲ್ಲಿ ಒಂದೊಂದು. ಇಂಗ್ಲಿಷ್ನಲ್ಲಿ ಮಣ್ಣು ಅನ್ನಬಹುದು, ಅರ್ಥ ಅನ್ನಬಹುದು, ಅರ್ಥ ಹ್ಯಾಸ್ ಅಂತ. ಇದರ ಸಂಸ್ಕೃತ ಏನಂತಾರೆ? ಮೃತ್ಯು ಅಂತಾರೆ. ಮೃತ್ಯು ಹೋಗಿ ಅರ್ಥ ಆಯಿತು. ಒಂದು ಭಾಷೆ ಗೊತ್ತಾದರೆ ಎಲ್ಲ ಭಾಷೆ ಗೊತ್ತಾಗ ಹಾಗೆ ಅನ್ನೋ ಅಂತ ತಿಳ್ಕೊಂಡ್ರೆ ಎಲ್ಲ ಕಳೆಯುತ್ತೆ. ಅದರ ಭಾಷೆ ಮೃತ್ಯ ಅರ್ಥ ಆಯಿತು. ಮೃತ್ಯ ಮೊದಲು ಅದೇ ಮಣ್ಣಾಯಿತು. ಒಳಗೆ ಹೊರಡದೆ ಏನೇನೋ ಆಗಿದೆ. ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಭೋಜನ ಶಾಲೆ ಇದೆ, ಅದು ಭೋಜನ ಶಾಲೆ ಅಂತ ಹೆಸರು. ಅದು ಈ ಹಳ್ಳಿಯವರ ಬಯಲೇ ಇರೋದು ಕೊಯ್ಯ ಶಾಲೆ. ಅದು ಏನು ಅದು ಕೋಜಿಗೆ ಹೆಚ್ಚಾಗುತ್ತೆ ಉಚ್ಚಾರದಲ್ಲಿ ಕೊಯ್ಯ ಶಾಲೆ ಅಂತ. ಅದ್ರ ಕೋಜಿನ ಬಗ್ಗೆ ಕೊಯ್ಯಾಗಿಬಿಟ್ಟಿದೆ. ಅದು ಮಾತಾಡುವವರು ಭಾಷಾಶಾಸ್ತ್ರ ಗೊತ್ತಿರದೆ ಅವರ ಬಾಯಲ್ಲಿ ಏನೇನೋ ರೂಪ ಬರುತ್ತೆ. ಆದ್ದರಿಂದ ಹೇಳ್ತಾರೆ ಆಚಾರ ವಿಚಾರ ನಾವು ವಾಕ್ ಅಂದ್ರೆ ವಾಯಿಂದ್ರಿಯದ ಮೂಲಕ ಬೇರೆ ಬೇರೆ ರೀತಿಯಿಂದ ಶಬ್ದಗಳನ್ನು ತೊಡಗಿಸಿಕೊಳ್ತೇವೆ. ನಮ್ಮ ಭಾಷೆಗೆ ಒಂದು ಶಬ್ದ ಬೇಕು, ಒಂದು ಶಬ್ದ ಮಾಡು ಈ ಹೀಗೆ ಕರೆಯೋಣ ಅಂತ ಅದು ಆರಂಭ ಮಾಡಿದೆವು. ನಾವು ಆರಂಭ ಮಾಡಿದಾಗ ವಿಕಾರ ವಿವಿಧ ಆಕಾರಗಳು ತಂದು ಒಂದೊಂದು ಭಾಷೆಯಲ್ಲಿ ಒಂದೊಂದು ರೂಪ ಇದೆ. ನಾನು ಈ ಉಪನಿಷತ್ ಅನ್ನುವ ಅರ್ಥ ಹೇಳುವಂತ ಹೇಳಿದ್ದೆ. ಸಂಸ್ಥೆ ಉಪ ಉಪ ಅಂದ್ರೆ ಮೇಲೆ ಅಂತ, ಸಮೀಪ ಅನ್ನೋದು ಬಿಟ್ಟು ಮೂಲ ಅಂತ ಮೇಲೆ ಅಂತ. ಅದೇ ಉಪ ಉಪರ ಅಂದ್ರೆ ಮೇಲೆ ಮೇಲಿನದು ಉಪ ಉಪರ. ಅದೇ ಇಂಗ್ಲಿಷ್ ನಲ್ಲಿ ಅಪ್ಪು ಅಪ್ಪರ ಉಪ ಉಪರ ಗೊತ್ತಿದ್ದವರಿಗೆ ಅಪ್ಪು ಅಪ್ಪರು ಚೆನ್ನಾಗಿ ಅರ್ಥ. ಇದೇ ಬರೀ ಇಂಗ್ಲಿಷ್ ಓದೋರಿಗೆ ತಲೆಬರ ಆಗ್ತದೆ. ನಿಜವಾಗಿ ಬರೀ ಇಂಗ್ಲಿಷ್ ಓದೋರಿಗೆ ಇಂಗ್ಲಿಷ್ ಗೊತ್ತಾಗಲ್ಲ. ಸಂಸ್ಕೃತ ಓದೋರಿಗೆ ಇಂಗ್ಲಿಷ್ ಭಾಷಾಶಿರ ಉಪ ಇದ್ದದ್ದು ಅಪ್ಪ ಆಯ್ತು, ಉಪರ ಆಯ್ತು. ಅದೇ ಜರ್ಮನ್ ಭಾಷೆಯಲ್ಲಿ ಓಬರ್ ಆಯ್ತು, ಹಿಂದಿಯಲ್ಲಿ ಓಬರ್ ಆಯ್ತು, ಕನ್ನಡಿಯಲ್ಲಿ ಉಪರಿಗೆ ಆಯ್ತು, ಹಿಂಗೆ ಎಲ್ಲ ಕೂಡ ಉಪ ಉಪರ. ಇದು ಒಂದು ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳಿಗೆ ಮೂಲ ಭಾಷೆಯಾಗಿ ಅನಾದಿ ಭಾಷೆಯಾಗಿ ನಿಂತಿದೆ. ಹಾಗೆಯೇ ಈ ಜೀವನೆಲ್ಲ ಬೇರೆ ಬೇರೆ ಭಾಷೆಗಳಿದ್ದಾರೆ. ಹೊಸ ಹೊಸ ವೇಷ ತೊಟ್ಟುಕೊಂಡವರು, ವಿಕಾರ ಹೊಸ ಹೊಸ ದೇಹ ತೊಟ್ಟುಕೊಂಡವರು, ಅನಾದಿಯಾಗಿರ್ತಕ್ಕಂಥ ಸಂಸ್ಕೃತಿಯಿಂದಾಗಿರುತ್ತೆ. ಒಂದ ಬಹಳ ರೋಚಕವಾದದ್ದರಿಂದ ವಾಚಾರಂಭ ವಿಕಾರ ಇವೆಲ್ಲ ಹೊಸ ಹೊಸ ಶರೀರದೊಂದು ಬರ್ತಾರೆ ಮನುಷ್ಯ ಒಂದೊಂದಕ್ಕೆ ಒಂದೊಂದು ರೂಪ. ಹಾಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಶಬ್ದ ವಾಚಾರ ಪರಂಪಿಕಾರ ನಾನಾ ವಿಧವಾದಂತಹ ವಿವಿಧ ಆಕಾರದ ಶಬ್ದಗಳು ಒಂದೊಂದು ಭಾಷೆಯಲ್ಲಿ. ಅದೇ ಸತ್ಯಂ ನಾಮಧೇಯಂ, ಸತ್ಯಂ ಅಂದ್ರೆ ನಿತ್ಯವಾದ ಸತ್ಯ ಅಂದ್ರೆ ಅರ್ಥ ಸುಳ್ಳು ಸತ್ಯ ಅಲ್ಲ, ಶಾಶ್ವತವಾದ ಸತ್ಯ ಅಂದ್ರೆ ನಿತ್ಯ. ಯಾಕೆಂದ್ರೆ ಸತ್ಯ ಅನ್ನೋದಕ್ಕೆ ಏನಂದ್ರೆ ಸತ್ ಮೂರು ಶಬ್ದಗಳು ಸೇರಿ ಸತ್ಯ ಅಂತ. ಆದ್ರಿಂದಲೇ ಪ್ರಾಕೃತದಲ್ಲಿ ಸತ್ಯವನ್ನು ಸತೀಯ ಅಂತ ಹೇಳ್ತಾರೆ. ಅಶೋಕ ತನ್ನನ್ನು ಸತ್ಯ ಪುತ್ರ ಅಂತ, ಸತೀಯ ಸತೀಯ ಹೋಗಿ ಸತ್ಯ ಅಂತ. ಸತು ತೀಯ ಸತು ಅಂದ್ರೆ ಇರುವಂತ, ಹೇಗೆ ತಿ ತಿ ಅಂದ್ರೆ ಸತಿ ವ್ಯಾಪ್ತ ಎಲ್ಲ ಕಾಲದಲ್ಲೂ ವ್ಯಾಪಿಸಿಕೊಂಡು ಇರುವಂತದ್ದು ಅಂತ ಯಾ ಅಂದ್ರೆ ತಿಳಿಯಲ್ಪಟ್ಟದ್ದು. ಅಂದ್ರೆ ಯಾವುದು ಎಲ್ಲ ಕಾಲದಲ್ಲಿ ಇರುವಂಥದ್ದು ಎಂದು ಜ್ಞಾನಿಗಳು ತಿಳಿದಿದ್ದಾರೋ ಅದು ಅದ್ರ ನಿತ್ಯ ಅಂತ ಇಲ್ಲ. ಸತು ಅಂದ್ರೆ ಇರು, ಯಾವಾಗ ತಿ ಇದ್ರೆ ಸತಿ ವ್ಯಾಪ್ತಿ ಎಲ್ಲ ಕಾಲದಲ್ಲೂ ಇರುವಂತದ್ದು ಸತಿ. ಹಾಗೆ ಯಾ ಅಂದ್ರೆ ಜ್ಞಾನಿಗಳಿಂದ ತಿಳಿಯಲ್ಪಟ್ಟದ್ದು. ಹಾಗಾದ್ರೆ ಯಾವುದು ಎಲ್ಲ ಕಾಲದಲ್ಲಿ ಇದೆ ಅಂತ ಜ್ಞಾನಿಗಳು ತಿಳಿದಾರೋ ಅದು ಸತ್ಯ, ಅದೇ ಸತ್ಯ. ಅಂದ್ರೆ ಸತ್ಯ ಅಂದ್ರೆ ನಿತ್ಯ ಅಂತ ಇದೆ, ಪರಮನೆ ಎಲ್ಲ ಕಾಲದಲ್ಲೂ ಇರು. ನಾಮಧೇಯ ಸತ್ಯಕ್ಕೆ ದೇವ ಸತ್ಯ ಸದಾ ಅನಾದಿ ಅನಂತ ಕಾಲದವರೆಗೆ ಇರುವಂತಹದ್ದು. ಭಗವಂತ ಸೃಷ್ಟಿಯ ಆರಂಭದಲ್ಲಿ ವಿಚಾರ ಮಾಡಿ ನಮಗೆ ಕೊಟ್ಟ ಶಬ್ದ ಅವರು ಮೃತ್ಯು ಮೃತ್ತಿಕಾ ಅಂತ. ಮೃತ್ತಿಕಾ ಅನ್ನುವುದು ಅನಾದಿ ನಿತ್ಯವಾದ ಶಬ್ದ.